और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। हाँ, माटी भी तंदुरुस्त और लोग भी। अरे पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಚಟುವಟಿಕೆ ಕುರಿತು ಶ್ರೀ ರಾಘವೇಂದ್ರ ಎಸ್ ನಾಯಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೊಸಪೇಟೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ, ರಾಘವೇಂದ್ರ ಎಸ್ ನಾಯಕ್ ಅವರು. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮ್ಮ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನೇನು ಚಟುವಟಿಕೆಗಳನ್ನು ಮಾಡ್ತಾ ಇದೆ ಗ್ರಾಮೀಣ ಹಂತದಲ್ಲಿ? ಗ್ರಾಮಾಭಿವೃದ್ಧಿ ಯೋಜನೆ ಮೂಲ ಕಲ್ಪನೆ ಅಂತಂದ್ರೆ ಗ್ರಾಮೀಣ ಪ್ರದೇಶದ ಜನರಿಗೆ ಅಭಿವೃದ್ಧಿಯ ಪರಿಕಲ್ಪನೆ ಕೊಡೋದು, ಅವರಲ್ಲಿ ಆತ್ಮವಿಶ್ವಾಸ ತುಂಬೋದು, ಅವರನ್ನ ಈ ಆಧುನಿಕ ಸ್ಥಿತಿಗೆ ತಕ್ಕ ಹಾಗೆ ಅವರನ್ನ ಬದಲಾಯಿಸುವಂತ ಒಂದು ಪ್ರಯತ್ನ ಮಾಡೋದು. ವಿಶೇಷವಾಗಿ ಇದಕ್ಕೆ ಪೂಜ್ಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಸಮಾಜದ ಜೊತೆ ಬೆರೆತು ತಗೊಂಡಿರೋ ಅನುಭವದ ಆಧಾರದ ಮೇಲೆ ಸಂಸ್ಥೆಯನ್ನು ಕಟ್ಟಿದ್ದಾರೆ. 20 ವರ್ಷ ಒಂದೇ ತಾಲೂಕಿನಲ್ಲಿ ಅದರ ಪ್ರಯೋಗವನ್ನು ಮಾಡಿ ನಾವು ಕೊಟ್ಟ ಸಲಹೆಗಳು, ನಾವು ಕೊಟ್ಟ ವಿಚಾರಧಾರೆಗಳು ಅವರನ್ನು ಸ್ವಾವಲಂಬನೆಗಳನ್ನಾಗಿ ಮಾಡ್ತದೆ ಅನ್ನೋದನ್ನು ಪಕ್ಕ ಗೊತ್ತು ಮಾಡಿಕೊಂಡು ಮತ್ತೆ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಿದ್ದಾರೆ. ಅವರನ್ನು ಜನ ಸಂಘಟನೆ ಮೊದಲ ಕೆಲಸ ನಮ್ಮದು. ಆ ಸಮಾನ ಮನಸ್ಕರರು, ಸಮಾನ ವಯಸ್ಕರರು ಇರ್ತಾರೆ ಸಾಮಾನ್ಯವಾಗಿ. ಜೊತೆಗೆ ನಾನು ದುಡಿಬೇಕು, ನಾನು ಬೆಳಿಬೇಕು, ನನ್ನ ಬದುಕನ್ನು ನಾನು ಕಟ್ಕೋಬೇಕು ಅಂತ ಆ ಕೌತುಕ ಯಾರಿಗೆಲ್ಲ ಇರ್ತದೋ, ಹಂಬಲ ಇರಬೇಕು, ಹಂಬಲ ಇದ್ದವರನ್ನು ಒಟ್ಟು ಕಡೆ ಸೇರಿಸಿ ಅವರಿಗೊಂದು ಚೌಕಟ್ಟನ್ನು ಹಾಕಿ ಅವರಿಗೆ ಅದಕ್ಕೆ ನಾವು ಸ್ವಸಹಾಯ ಸಂಘ ಅಂತ ಮಾಡ್ತೇವೆ. ವಿಶೇಷವಾಗಿ ಮಹಿಳೆಯರಿಗಾದರೆ, ರೈತ ಮಹಿಳೆಯರು ಇರ್ತಾರೆ, ಮಹಿಳೆಯರಿಗಾದರೆ ಸುಮಾರು ಒಂದು 12 ಜನರ ಒಂದು ಸ್ವಸಹಾಯ ಸಂಘ ಅಂತೇಳಿ ಮಾಡಿಬಿಟ್ಟು ಅವ್ರಿಗೆ ವಾರಕ್ಕೊಮ್ಮೆ ಮೀಟಿಂಗ್ ಮಾಡಿಸುವಂಥದ್ದು, ಸಣ್ಣ ಉಳಿತಾಯದ ಕಲ್ಪನೆ ಕೊಟ್ಟು ಉಳಿತಾಯ ಮಾಡಿಸುವಂಥದ್ದು, ಅವರಿಗೆ ಬ್ಯಾಂಕ್ನಲ್ಲಿ ಅಕೌಂಟು ಮಾಡಿಸಿಕೊಟ್ಟು ಅವರ ಹಣ ನಿರ್ವಹಣೆಯನ್ನು ಕಲಿಸಿಕೊಡೋದು, ಬುಕ್ ಕೀಪಿಂಗನ್ನು ಕಲಿಸಿಕೊಡುವಂಥದ್ದು. ಅದರ ಆಧಾರದ ಮೇಲೆ ಅವರು ಪರಸ್ಪರರಲ್ಲಿ ವಿಶ್ವಾಸ ವೃದ್ಧಿ ಆಗಬೇಕು ಅವರಿಗೆ, ಅದು ಮೂಲ ಕಲ್ಪನೆ. ಅವರ ಒಳಗೆ ವಿಶ್ವಾಸ ವೃದ್ಧಿ ಆಗಬೇಕು. ವಿಶ್ವಾಸ ವೃದ್ಧಿ ಆದಮೇಲೆ ಒಬ್ಬರನ್ನೊಬ್ಬರು ನಂಬೋದಕ್ಕೆ ಶುರು ಮಾಡ್ತಾರೆ, ನಂಬಿದ ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡೋಕ್ಕೆ ಶುರು ಮಾಡ್ತಾರೆ, ಅದರ ಆಧಾರದ ಮೇಲೆ ಅದು ಬೆಳ್ಕೊಂಡು ಹೋಗ್ತದೆ. ಆ ಕಾರಣಕ್ಕೆ ಸ್ವಸಹಾಯ ಸಂಘಗಳನ್ನು ಅಂತ ಮಾಡ್ತೇವೆ. ಈ ರೈತರಿಗೆ ಗಂಡ್ಮಕ್ಳಿಗಾಗಿನೇ ಒಂದು ಪ್ರಗತಿ ಬಂಧು ತಂಡ ಅಂತ ಇದೆ, ಅದು ಗಂಡ್ಮಕ್ಳಿಗಾಗಿ ವಿಶೇಷ, ಅದು ಹೆಣ್ಮಕ್ಳಿಗೆ ಆ ಕೆಲಸ ಇದು ಮಾಡೋದಿಲ್ಲ, ಆ ಸಂಘಗಳು ಮಾಡೋದಿಲ್ಲ. ಪ್ರಗತಿ ಬಂಧು ತಂಡ, ಅದರ ಉದ್ದೇಶ ಒಬ್ಬರ ಅಭಿವೃದ್ಧಿಗೆ ಒಬ್ರು ಸಪೋರ್ಟ್ ಮಾಡೋದು. ನಮ್ಮ ಭಾಗದಲ್ಲಿ ಅದು ಇನ್ನೂ ವಿಶಿಷ್ಟವಾಗಿದೆ, ಕರಾವಳಿ ಭಾಗ ಮಲೆನಾಡು ಭಾಗದಲ್ಲಿ 5 ಜನ ಒಂದು ಕಡೆಯವರು ಇದ್ರು ಅಂದರೆ 5 ಜನ ರೈತರು ಇರಬೇಕು, 5 ಜನರ ಪೈಕಿ ಒಬ್ಬರು ಮನೆಯಲ್ಲಿ ವಾರಕ್ಕೊಂದು ದಿವಸ ಫ್ರೀಯಾಗಿ ಶ್ರಮದಾನ ಮಾಡೋದು ಅದರ ಕಲ್ಪನೆ. ಕೃಷಿಕರಲ್ಲಿ ಮೊದಲು ಇತ್ತು, ಹಾಂ ಅದೇ ಥರ 5 ಜನ ಇದ್ದರೆ ವಾರಕ್ಕೆ ಒಬ್ಬರು ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಫ್ರೀಯಾಗಿ ಶ್ರಮದಾನ ಮಾಡೋದು, ಅವ್ರೇನು ಕೆಲಸ ಕೊಡ್ತಾರೆ ಪೂರ್ತಿ ಕೆಲಸ ಮಾಡೋದು. ಅದರ ಕಲ್ಪನೆ ಏನಂದರೆ ಅವನು ಆಳು ಹಚ್ಚುವಷ್ಟು ಶಕ್ತಿ ಇಲ್ಲದವರಿಗೆ ಇದು ಸಹಕಾರಿ. ಹೌದು, ಅಥವಾ ಕೆಲವು ಕೆಲಸ ಕೃಷಿಯಲ್ಲಿ ಮಾಡಬೇಕಾದ್ರೆ ಒಬ್ಬರು ಇಬ್ಬರು ಮಾಡೋಕ್ಕಾಗಲ್ಲ, 5-6 ಜನರ ಸಹಕಾರ ಬೇಕೇ ಬೇಕಾಗುತ್ತೆ. ಅದಕ್ಕೆ ಭಾಳ ಎಫೆಕ್ಟಿವ್ ಆಗಿ ಅಲ್ಲಿ ಈಗಲೂ ಅಲ್ಲಿ ಭಾಳ ಚಾಲ್ತಿಯಲ್ಲಿದೆ. ನಮ್ಮ ಈ ಬಯಲುಸೀಮೆ ಭಾಗಕ್ಕೆ ಅಥವಾ ಉತ್ತರ ಕರ್ನಾಟಕಕ್ಕೆ ಬಂದಾಗ ಅಷ್ಟೊಂದು ಪರಿಣಾಮಕಾರಿ ಮಾಡೋಕ್ಕೆ ನಮ್ಮಿಂದನೂ ಆಗಿಲ್ಲ, ಯಾಕೆಂದರೆ ಇಲ್ಲಿ ಸ್ವಲ್ಪ ಜಮೀನು ಹೆಚ್ಚು ಮತ್ತು ಯಂತ್ರೋಪಕರಣ ಬಳಕೆ ಜಾಸ್ತಿ. ನಮ್ಮ ಭಾಗದಲ್ಲಿ ಅದು ವಿರುದ್ಧವಿರೋದ್ರಿಂದ ಈಗಲೂ ಕೂಡ ಭಾಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅದು. ಹಾಗೆ ರೈತರಲ್ಲಿ ಆತ್ಮವಿಶ್ವಾಸ ಹೆಚ್ಚು ಮಾಡೋದಕ್ಕೆ ಅವಕಾಶ ಆಗಿದೆ. ಈ JLG ಅಂತ ಒಂದು ಮಾಡಿದ್ದೇವೆ, ಅದು ಸಾಮಾನ್ಯವಾಗಿ ಯುವಕರಿಗೆ, ಈ ಕೃಷಿಯಿಂದ ವಿಮುಖರಾಗುವಂಥ ಯುವಕರೇನಾದ್ರು ಇದ್ದರೆ ಅವ್ರನ್ನ ಒಂದು ಕಡೆ ಸೇರಿಸಿಬಿಟ್ಟು ಕೃಷಿ ಅದಕ್ಕೆ ಪೂರಕವಾದಂಥ ವಿಚಾರಗಳು ಅದಕ್ಕೆ ತರಬೇತಿಗಳನ್ನು ಕೊಡ್ತೀವಿ ನಾವು. ಸ್ಪೆಷಲಿ ಜಂಟಿ ಬಾಧ್ಯತಾ ಸಂಘ ಅಂತ, ಜಂಟಿ ಲಯಲಿಟಿ ಗ್ರೂಪ್ ಅಂತೇಳಿ, JLG ಅಂತ ಲಯಲಿಟಿ ಗ್ರೂಪ್. ಹಾಗೆ ಅವರಿಗೆ ತರಬೇತಿಗಳನ್ನು ಕೊಡ್ತೇವೆ ನಾವು ಕೃಷಿ ಪೂರಕ, ಕೃಷಿದು ಆಗ್ಬೋದು, ಅದಕ್ಕೆ ಮಟೀರಿಯಲ್ ಸಂಬಂಧಪಟ್ಟದ್ದಿರ್ಬೋದು, ಸಂಸ್ಕರಣೆಗೆ ಸಂಬಂಧಪಟ್ಟದ್ದಿರ್ಬೋದು. ಈ ಥರದ ಈ ಹೊಸ ವಿಚಾರಗಳನ್ನು ರೈತ ಮಕ್ಕಳಿಗೆ ಕೊಡೋದ್ರ ಮೂಲಕ ಮುಂದಿನ ಪೀಳಿಗೆಗೂ ಕೃಷಿ ಉಳ್ಕೊಂಡು ಬೆಳ್ಕೊಂಡು ಹೋಗಲಿ ಅನ್ನೋದು ಅದರ ಕಲ್ಪನೆ. ಹಾಗೆಷ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಈಗ ಬಹಳ ಮುಖ್ಯವಾಗಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕೃಷಿಯೇ ಒಂದು ಮುಖ್ಯ ಉದ್ಯಮ. ಹೌದು. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಅಥವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಹೊಸ ಆಲೋಚನೆಗಳನ್ನು ಹಾಕ್ಕೊಂಡಿದ್ದೀರಿ, ಅದನ್ನ ಇದನ್ನ ಜಾರಿಗೆ ತರೋ ನಿಟ್ಟಿನಲ್ಲಿ, ಇದನ್ನ ಕ್ರಿಯಾರೂಪಕ್ಕೆ ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ಏನೇನು ಮಾಡ್ತಾ ಇದೆ? ಈಗ 90% ಕೃಷಿಯನ್ನೇ ಅವಲಂಬಿತ ಹಳ್ಳಿಗಳಿರ್ತವೆ, ಅವರನ್ನು ಸ್ಟ್ರೆಂತ್ ಮಾಡಿದರೆ ಬಹುಶಃ ಗ್ರಾಮ ಸ್ಟ್ರೆಂತ್ ಆದಾಗೆ ಗಟ್ಟಿಯಾದಾಗೇನೆ. ಅದಕ್ಕಾಗಿಯೇ ನಾವು ಈ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೇವೆ. ನಾವು ಹೇಳಿದ್ವಿ, ಆ ಕೃಷಿಕರಿಗೆ ಸಹಜವಾಗಿ ಈ ಹಿಂದಿನಿಂದ ಕೃಷಿ ಮಾಡ್ಕೊಂಡು ಬಂದಂಥವ್ರು ಇರ್ತಾರೆ, ಅದರಲ್ಲಿ ಒಳ್ಳೆಯದು ಕಂಡಿದ್ದಾರೆ, ಕೆಟ್ಟದ್ದು ಕಂಡಿದ್ದಾರೆ. ಕೃಷಿ ಸಾಕಪ್ಪ ಸಾಕು ಅನ್ನುವಂಥ ರೈತರು ಭಾಳಷ್ಟು ಜನ ಇದ್ದಾರೆ, ಆದರೆ ಅವರಿಗೆ ಪರ್ಯಾಯ ದಾರಿಗಳಿಲ್ಲ, ಮಾಡ್ತಿದ್ದಾರೆ, ಲಾಭ ತಗೊಳಕ್ಕಾಗ್ತಾ ಇಲ್ಲ. ಸಮಾಜ ಬೇರೆಯವರೆಲ್ಲ ಬೆಳೆದಷ್ಟು ಓಡಿದಷ್ಟು ಇವರು ಓಡೋಕ್ಕಾಗ್ತಾ ಇಲ್ಲ, ಅದೊಂದು ಕೊರಗು ಇದೆ. ಆ ಕಾರಣಕ್ಕೆ ಹೆಚ್ಚಿನ ರೈತರಲ್ಲಿ ನಾನೇನೋ ಕೃಷಿ ಮಾಡ್ತಿದ್ದೆ, ನನ್ನ ಮಕ್ಕಳು ಕೃಷಿಯಲ್ಲಿ ಇರಬಾರ್ದು ಅನ್ನುವಂಥ ಸ್ವಭಾವ ಇದೆ, ಸ್ವಭಾವ ಬೆಳೀತಾ ಇದೆ. ಕೃಷಿಯಲ್ಲಿ ಏನೂ ಲಾಭ ಇಲ್ಲ, ಇದನ್ನು ಬಿಡಬೇಕು ಅನ್ನುವಂಥ ಸ್ವಭಾವ ಕೂಡ ಬೆಳೀತಾ ಇದೆ. ಅದರಿಂದ ದೂರ ಹಾಕೋದಕ್ಕೆ ಏನೆಲ್ಲ ಇದೆ, ರೈತರಿಗೆ ಖರ್ಚು ಹೆಚ್ಚಾಗ್ತಾ ಇದೆ, ಅಕಸ್ಮಾತ್ ಸಾಲ ತಗೊಂಡ್ರೆ ಅದ್ರ ಮರುಪಾವತಿ ಆಗಪ್ಪ ಅನ್ನೋ ಚಿಂತೆ ಇದೆ, ಜೊತೆಗೆ ಸರಿಯಾದ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದು ಕೊರಗಿದೆ. ಅಥವಾ ಯಾವೊಬ್ಬ ನಮ್ಮ ರೈತರು ಹೆಚ್ಚು, ಕೆಲವೊಮ್ಮೆ ನಾವು ತಪ್ಪು ಮಾಡ್ತೇವೆ, ರೈತರು ತಪ್ಪು ಮಾಡ್ತಾರೆ, ಹೇಗೆ ಯಾರೋ ಒಬ್ರು ಬೆಳೆ ಬೆಳೆದ್ರು ಅಂತಂದ್ರೆ ಅದನ್ನೇ ಬೆಳೆಯೋದು, ಎಲ್ಲರೂ ಬೆಳೆಯೋದಕ್ಕೆ ಶುರು ಮಾಡ್ತಾರೆ, ಏಕಬೆಳೆ ಪದ್ಧತಿ ಮಾಡಿಬಿಡ್ತಾರೆ. ಸಹಜವಾಗಿ ಅವನಿಗೆ ಸಿಕ್ಕ ದರ ಇನ್ನೊಂದು 4 ಜನ ಬರುವಾಗ ಅಥವಾ ಮುಂದಿನ ವರ್ಷಕ್ಕಾಗುವಾಗ ಅವನಿಗೂ ಇಲ್ಲ, ಇವನಿಗೂ ಇಲ್ಲ, ಇಬ್ಬರಿಗೂ ಇಲ್ಲದ ಹಾಗೆ ನಮ್ಮ ವ್ಯವಸ್ಥೆ ನಾವೇ ವ್ಯತ್ಯಾಸ ಮಾಡ್ಕೋತಿರ್ತೇವೆ. ಅದ್ರ ಬಗ್ಗೆ ರೈತರನ್ನು ಕೂತು ಈ ರೈತ ಕ್ಷೇತ್ರ ಪಾಠಶಾಲೆ ಅಂತೇಳಿ ನಾವು ಕಾರ್ಯಕ್ರಮ ಇಟ್ಕೋತೇವೆ. ಭಾಗಗಳನ್ನು, ಒಂದೊಂದು ಊರು ಪ್ರದೇಶ ಯಾವ ಭಾಗದಲ್ಲಿ ಯಾವ ಬೆಳೆ ಹೆಚ್ಚು ಬೆಳೀತದೋ ಆ ಪ್ರದೇಶಕ್ಕೆ ಆ ಕುರಿತಾದ ಮಾಹಿತಿಯನ್ನು ಹೆಚ್ಚು ಕೊಡೋದು ರೈತ ಕ್ಷೇತ್ರ ಪಾಠಶಾಲೆ. ಉದಾಹರಣೆ, ಕಬ್ಬು ಬೆಳೆಯೋ ಜಾಗದಲ್ಲಿದ್ದರೆ ಕಬ್ಬಿನಲ್ಲಿ ಏನೆಲ್ಲ ಸಮಸ್ಯೆಗಳಿರ್ತವೆ, ಅದನ್ನು ಪರಿಹಾರ ಹೇಗೆ ಮಾಡಬೇಕು, ಅದಕ್ಕೆ ಹೊಸತನ ಹೆಂಗೆ ತಗೋಬೇಕು, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬೆಳೆ ಬರೋದಕ್ಕೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಏನೆಲ್ಲ ತಗೋಬೇಕು ಅಂತ ವಿಚಾರಗಳನ್ನು ರೈತರ ಜೊತೆ ಕೂತು ಚರ್ಚೆ ಮಾಡಿ, ನಮ್ಮ ತಜ್ಞರು ಇರ್ತಾರೆ, ಕೃಷಿ ಇಲಾಖೆಯವರು ಇರ್ತಾರೆ, ಅವರನ್ನು ಇವರನ್ನು ಜೊತೆ ಸೇರಿಸಿ ಸಂವಾದ ಮಾಡಿಸಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದಕ್ಕೊಂದು ವೇದಿಕೆಗಳನ್ನು ಮಾಡಿಕೊಡ್ತೇವೆ. ಈಗ ಹೊಸಪೇಟೆ ತಾಲೂಕು ಹಂತದಲ್ಲಿ ಯಾವ ರೀತಿ ನೀವು ಇದನ್ನ ಕ್ರಿಯಾರೂಪಕ್ಕೆ ತರ್ತಾ ಇದ್ದೀರಿ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ? ಇಡೀ ತಾಲೂಕಿನ ತುಂಬಾ ನಮ್ಮ ಕೆಲಸ ನಡೀತಾ ಇದೆ. ನಾವಿಲ್ಲಿ 8 ವಲಯಗಳನ್ನಾಗಿ ಮಾಡಿದ್ದೇವೆ, ಹೊಸಪೇಟೆ ತಾಲೂಕಿನಲ್ಲೇ 8 ವಲಯ ಮಾಡಿದ್ದೇವೆ. ಆ 8 ವಲಯಕ್ಕೆ ಒಬ್ಬೊಬ್ಬರನ್ನ ಮೇಲ್ವಿಚಾರಕರು ಅಂತೇಳಿ ನಮ್ಮ ಕಡೆಯಿಂದ ಅದರ ಮೇಲ್ವಿಚಾರಣೆಗಿಟ್ಟಿದ್ದೇವೆ. ಪ್ರತಿ ಗ್ರಾಮ ಮಟ್ಟದಲ್ಲಿ ಒಬ್ಬೊಬ್ಬರು ಸೇವಾ ಪ್ರತಿನಿಧಿಗಳು ಅಂತ, ರೈತರು ಜನರು ರೈತ ಮಹಿಳೆಯವರು ಅವರು ಮತ್ತೆ ನಮ್ಮ ಸಂಸ್ಥೆಯ ಮಧ್ಯೆ ಆ ಕೆಲಸ ಮಾಡೋದಕ್ಕೆ ಸೇವಾ ಪ್ರತಿನಿಧಿಗಳು ಅಂತೇಳಿ ಕೆಲಸ ಮಾಡ್ತಿದ್ದಾರೆ. ಅದೇ ಕೃಷಿ ಮೇಲ್ವಿಚಾರಕರು ಅಂತ ಒಬ್ರು ಕೆಲಸ ಮಾಡ್ತಿದ್ದಾರೆ, ಜ್ಞಾನ ವಿಕಾಸದ ಸಮನ್ವಯ ಅಧಿಕಾರಿ ಅಂತ ಒಬ್ರು ಕೆಲಸ ಮಾಡ್ತಿದ್ದಾರೆ, ಅದೇ ಅವರದೆಲ್ಲ ಲೆಕ್ಕಪತ್ರಗಳನ್ನು ನೋಡೋದಕ್ಕೆ ಒಬ್ರು ಲೆಕ್ಕ ಪರಿಶೋಧಕರು ಇದ್ದಾರೆ. ಹಾಗಾಗಿ ಒಂದೊಳ್ಳೆ ಕೆಲಸ ಆಗಿದೆ. ಬಹುಶಃ ನಮಗೆ ಹೆಮ್ಮೆ ಇದೆ, ಹೊಸಪೇಟೆ ತಾಲೂಕಿನಲ್ಲಿ ಸುಮಾರು 3,000 ಈ ಎಲ್ಲ ಸ್ವಸಹಾಯ ಸಂಘ ಮತ್ತೆ ಪ್ರಗತಿ ಬಂಧು ತಂಡ ಮತ್ತು JLG ಸೇರಿಬಿಟ್ಟು 3,000 ಸಂಘ ಇದೆ. 26,000 ಸದಸ್ಯರು ಅದರ ವ್ಯಾಪ್ತಿಯಲ್ಲಿ ಬರ್ತಾರೆ. ನಾವಿಲ್ಲಿ ಪ್ರಗತಿನಿಧಿ ರೂಪದಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತೇವೆ, ಹಣಕಾಸು ಕೊಡ್ತೇವೆ. ಈ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಮ್ಮ ರೈತರನ್ನು ಕೆಲವರನ್ನ ಬಹಳ ಸಾರಿ ನೋಡಿದ್ದೇವೆ. ರೈತರು ದುಡ್ಡು ಹಾಕಿಬಿಡ್ತಾರೆ, ದುಡ್ಡು ಹಾಕಿ ಅದನ್ನು ತಕ್ಕೊಳ್ಳೋದಕ್ಕೆ ಕಷ್ಟಪಡ್ತಾರೆ. ಅದಕ್ಕೆ ಉದಾಹರಣೆ, ಎಲ್ಲೋ ಬೀಜದ ಅಂಗಡಿಯಲ್ಲೋ ಗೊಬ್ಬರದ ಅಂಗಡಿಯಲ್ಲೋ ಸಾಲ ಮಾಡ್ತಾರೆ, ಇವ್ರು ಬೆಳೆದದ್ದನ್ನೆಲ್ಲ ಒಯ್ದು ಅವರಿಗೆ ಕೊಟ್ಟು ಮುಂದಿನ ಸಾರಿ ಪುನಃ ಬೀಜ ಖರೀದಿ ಮಾಡೋದಕ್ಕೂ ಇನ್ನೊಬ್ಬರ ಹತ್ರ ಸಾಲ ಮಾಡುವ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ದೇವೆ. ಅದಕ್ಕೆ ಪೂರಕ ಮಾರ್ಗಗಳನ್ನು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಏನು ಅಂದರೆ, ಉದಾಹರಣೆ, ಒಬ್ಬ ರೈತರಿದ್ದಾರೆ ಅಂದರೆ ಅವ್ರು ಹಿಡುವಳಿ ಯೋಜನೆಗಳನ್ನು ಹಾಕೋಬೇಕು. ಹಿಡುವಳಿ ಯೋಜನೆ ಅಂದರೆ 5 ವರ್ಷದಲ್ಲಿ ಅವನ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಈಗ ಯಾವ ಅಂಶಕ್ಕೆ ಮೊದಲ ಆದ್ಯತೆ ಕೊಡಬೇಕು, ಮೂಲಸೌಕರ್ಯ ಬರ್ತದೆ, ಉತ್ಪಾದಕ್ಕೆ ಸಂಬಂಧಪಟ್ಟದ್ದು ಬರ್ತದೆ, ಕೆಲವೆಲ್ಲ ಅನಿವಾರ್ಯಗಳು ಬರ್ತವೆ, ಈ ಮದುವೆ ಇವೆಲ್ಲ ಬರ್ತವೆ, ಅವ್ರ ಕುಟುಂಬಕ್ಕೆ ಬೇಕಾದ ಖರ್ಚುಗಳು ಬರ್ತವೆ. ಕೆಲವು ಬಹಳ ಜನ ಏನು ತಪ್ಪು ಮಾಡ್ತಾರೆ, ಆದಾಯ ಇಲ್ಲದ ವ್ಯವಹಾರವನ್ನು ಮೊದಲು ಕೈ ಹಾಕಿಬಿಡ್ತಾರೆ. ಆದಾಯ ಇಲ್ಲದನ್ನು ಅಥವಾ ಈ ಮೂಲಸೌಕರ್ಯ, ಆದಾಯ ಬರೋದಿಲ್ಲ, ಅನಿವಾರ್ಯ ಹೌದು ಬಟ್ ಆದಾಯ ಬರೋದಿಲ್ಲ, ಅಂಥದಕ್ಕೆ ಮೊದಲು ಕೈ ಹಾಕಿಬಿಡ್ತಾರೆ. ಅದರಿಂದಾಗಿ ಭಾಳ ಪರಿತಪಿಸ್ತಾ ಇರ್ತಾರೆ, ಚೆನ್ನಾಗಿ ಖರ್ಚು ಮಾಡಿ ಮನೆ ಕಟ್ಕೋತಾರೆ, ಆದರೆ ಸಾಲ ತೀರಿಸೋದಕ್ಕೆ ಹೈರಾಣ ಆಗಿಬಿಡ್ತಾರೆ. ಅವರಿಗೆಲ್ಲ ನಮ್ಮ ಸಲಹೆ ಏನು ಕೊಡ್ತೀವಿ ಅಂದರೆ, ಆದಾಯ ಬರೋದನ್ನು ಮೊದಲು ಹಾಕಿ. ಉದಾಹರಣೆ, ಕೃಷಿ, ಕೃಷಿಯಲ್ಲಿ ಇನ್ಕಮ್ ಒಂದು 3 ತಿಂಗಳಿಗೆ ಆದಾಯ ಕೊಡುವಂಥ ತರಕಾರಿಗಳಿದ್ದಾವೆ, ವರ್ಷಕ್ಕೆ ಆದಾಯ ಕೊಡುವಂಥ ಏನು ಭತ್ತ ಕೃಷಿ ಇರ್ಬೋದು, ಕಬ್ಬು ಕೃಷಿ ಇರ್ಬೋದು, ಇಂಥವೆಲ್ಲ ಇದ್ದಾವೆ. ಸುಮಾರು 6 ತಿಂಗಳಿಗೆ 1 ವರ್ಷಕ್ಕೆ ಆದಾಯ ಕೊಡುವಂಥ ಈ ಥರ ಕೃಷಿಗಳಿದ್ದಾವೆ. ಈಗ ಮೊದಲು ಆದಾಯ ಬರುವಂಥ ಕೃಷಿಗಳಿಗೆ ನೀವು ಹಣ ಹಾಕಿ, ಆನಂತರ ಅದರ ಆದಾಯದ ಸ್ವಲ್ಪ ಭಾಗವನ್ನಾದರೂ ನೀವು ಬಚಾವ್ ಮಾಡಿಟ್ಟುಕೊಂಡು ಮತ್ತೆ ಉಳಿತಾಯ ಮಾಡಿ ಮುಂದಿಂದನೇ ಸಾಲ ರೂಪದಲ್ಲಿ ತಗೊಂಡ್ರೆ ಭಾರ ಆಗಲ್ಲ ಅನ್ನುವಂಥ ಕಲ್ಪನೆಯನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ. ಅದರಿಂದ ತುಂಬ ಬದಲಾವಣೆ ನಮ್ಮ ರೈತರು ಹೆಚ್ಚಿನವರು ಕಂಡಿದ್ದಾರೆ. ನಿಮ್ಮ ಸಂಸ್ಥೆ ಗಮನಿಸಿದ ಹಾಗೆ ಹೊಸಪೇಟೆ ತಾಲೂಕಿನಲ್ಲಿ ಕೃಷಿಕರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನೇನು? ಒಂದು ಕಡೆ ನೋಡಿದಾಗ ಈ ಡ್ಯಾಮಿನ ನೀರು ಎಲ್ಲೆಲ್ಲ ಬರ್ತಾ ಇದೆಯೋ ಅಲ್ಲಿ ಎಲ್ಲ ಕೃಷಿ ಒಂದು ರೀತಿಯಲ್ಲಿ ಸಮೃದ್ಧವಾಗೇ ಇದೆ, ಭಾಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಆದರೆ ಏಕ ಬೆಳೆ ಜಾಸ್ತಿ ಇದೆ, ಉದಾಹರಣೆ ಕಬ್ಬು, ಭತ್ತ, ಈ ಥರದ ಏಕ ಬೆಳೆ ಇದೆ. ಕಬ್ಬಿನವರ ಸಂಕಷ್ಟ ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ. ಬೆಳೆಯುವಾಗ ಭಾಳ ಚೆನ್ನಾಗಿರ್ತದೆ, ಅದು ಮಾರ್ಕೆಟಿಗೆ ಹೋಗಲಿಲ್ಲ, ಮಾರ್ಕೆಟ್ ಹೋಗಿ ದುಡ್ಡು ಸರಿಯಾಗಿ ಬರೋದಿಲ್ಲ ಅನ್ನುವಂಥ ಗೋಳನ್ನು ಅವ್ರು ಹೇಳ್ಕೊತಿರ್ತಾರೆ. ಒಳ್ಳೆಯ ಲಾಭ ಅಂತ ಕಾಣ್ತದೆ, ಬಟ್ ಅವ್ರಿಗೆ ಕೈ ಸಿಗೋದಿಲ್ಲ ಅನ್ನೋದನ್ನು ನೋಡ್ತಾ ಇದ್ದೇವೆ. ಇನ್ನು ನಮ್ಮ ಪಿ ಕೆ ಹಳ್ಳಿ ಮತ್ತು ಮರಿಯಮ್ನಹಳ್ಳಿ ಭಾಗದಲ್ಲಿ ನೋಡಿದಾಗ ನೀರಿನ ವ್ಯವಸ್ಥೆ ಕೊರತೆ ಇದೆ, ನೀರಾವರಿಯ ವ್ಯವಸ್ಥೆ ಆ ಭಾಗಕ್ಕೆ ದೂರ ಇದೆ, ಕಡಿಮೆ ಇದೆ. ಅಂತಲ್ಲೆಲ್ಲ ನಾವು ತೋಟಗಾರಿಕೆ ಬೆಳೆಗಳನ್ನು ಸಜೆಸ್ಟ್ ಮಾಡ್ತಿದ್ದೇವೆ. ಈ ಮಾವು, ಚಿಕ್ಕು, ಅಥವಾ ಈ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಜಿಲ್ಲೆಗೊಂದು ವಿಶೇಷವಾಗಿ ಅಂಜೂರವನ್ನು ಈ ಜಿಲ್ಲೆಯ ಬೆಳೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ಆ ಮೂಲಕ ಅವರಿಗೆ ಸರಿ ದಾರಿಗೆ ಹೋಗಬೇಕು ಅಂತ. ಎರಡನೇದು ಮಾರ್ಕೆಟಿಂಗ್ ಸಮಸ್ಯೆ ಬಗ್ಗೆ ಇಲ್ಲಿ ಅಷ್ಟೊಂದು ಕೊರತೆ ಇಲ್ಲ. ಒಂದು ಪೇಟೆಯ ವಾತಾವರಣ ಇರೋದ್ರಿಂದ ಸಾಮಾನ್ಯದವರು ಕೂಡ ಮಾರ್ಕೆಟಿಗೆ ಬಂದು ಹೋಗ್ತಾರೆ. ಆದರೆ ಕೂಲಿ ಆಳುಗಳ ಸಮಸ್ಯೆ ಸ್ವಲ್ಪ ಕಾಣ್ತಾ ಇದ್ದೇವೆ, ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅನ್ನುವಂಥ ಕಲ್ಪನೆ ಇದೆ. ಅದನ್ನು ಪರಿಹಾರಕ್ಕೆ, ಉದಾಹರಣೆ ಭತ್ತ ಕೃಷಿಯಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದಕ್ಕೆ ನಾವೊಂದು ಪರಿಹಾರ ಈಗಾಗಲೇ ನಮ್ಮ ಇಡೀ ಸಂಸ್ಥೆ ಕಂಡುಹಿಡಿದಿದೆ. ಅದಕ್ಕೊಂದು ಯಂತ್ರಶ್ರೀ ಅಂತ ಹೊಸ ಕಾರ್ಯಕ್ರಮ. ಯಂತ್ರಶ್ರೀ ಅಂತಂದರೆ ಈಗ ನಮ್ಮ ಸಾಮಾನ್ಯ ಸಾಂಪ್ರದಾಯಿಕ ನಾಟಿ ಪದ್ಧತಿಗೂ ನಮ್ಮ ಈ ಯಂತ್ರಶ್ರೀ ನಾಟಿ ಪದ್ಧತಿಗೂ ಒಂದಿಷ್ಟು ವ್ಯತ್ಯಾಸಗಳಿದ್ದಾವೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸಾಮಾನ್ಯ ಪದ್ಧತಿಯಲ್ಲಿ ಒಂದು ಎಕರೆ ಭತ್ತವನ್ನು ನಾಟಿ ಮಾಡೋದಕ್ಕೆ ಸುಮಾರು ಒಂದು 25 ಕೆಜಿ ಭತ್ತ ಬೇಕು. ಆದರೆ ಯಂತ್ರಶ್ರೀ ನಾಟಿ ಪದ್ಧತಿಯಲ್ಲಿ ಮಾಡೋದಾದರೆ 2-6 ಕೆಜಿ ಭತ್ತ ಸಾಕು. ಆ ಸಸಿಮಡಿಯನ್ನು ಅಷ್ಟೇ ಜಾಗೃತಿಯಿಂದ ಮಾಡಿ ಸಣ್ಣ ಸಸಿಮಡಿಯನ್ನೇ ನಾಟಿ ಮಾಡಿ ಆ ಸಣ್ಣ ಸಸಿಮಡಿಯೇ ನಾಟಿ ಮಾಡಿದಾಗ ಅದಕ್ಕೆ ಸಹಜವಾಗಿ ಅದರ ಇಳುವರಿ ಸಾಮರ್ಥ್ಯ ಚೆನ್ನಾಗಿರ್ತದೆ. ಆ ಸಾಮರ್ಥ್ಯದ ಪರವಾಗಿ ಅದರ ಇಳುವರಿ ಚೆನ್ನಾಗಿ ಬರ್ತದೆ. ಈ ವಿಚಾರವನ್ನು ನಮ್ಮ ರೈತರಿಗೆ ಕಲ್ಪನೆ ಕೊಡ್ತಾ ಇದ್ದೇವೆ. ಇಲ್ಲಿ ಭತ್ತ ನಾಟಿ ಮಾಡೋರು ಇದ್ದಾರೆ, ಬಟ್ ಕೂಲಿ ಆಳುಗಳ ಸಮಸ್ಯೆ ಇತ್ತು, ಅವ್ರ ಸಮಯಕ್ಕೆ ಸಿಗೋದಿಲ್ಲ ಮತ್ತು ಖರ್ಚು ಹೆಚ್ಚು ಅಂತ. ಅದನ್ನು ಯಂತ್ರಗಳನ್ನು ತಂದಿದ್ದೇವೆ. ನಮ್ಮ ಕರಾವಳಿ ಭಾಗದಲ್ಲಿ ಸಣ್ಣ ಸಣ್ಣ ಜಮೀನ್ದಾರರು ಯಂತ್ರಗಳನ್ನು ಉಪಯೋಗ ಮಾಡ್ತಾರೆ, ಆದರೆ ಇಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರು ಯಂತ್ರ ಮಾಡದೇನೆ ಇರುವಂಥದ್ದನ್ನು ಕಂಡಿದ್ದೆವು. ಅದಕ್ಕೆ ಪರಿಹಾರವಾಗಿ ಈಗ ಯಂತ್ರಗಳನ್ನು ಇಲ್ಲಿ ಪರಿಚಯ ಮಾಡಿದ್ದೇವೆ, ನಾಟಿ ಯಂತ್ರಗಳನ್ನು. ಭಾಳ ಉತ್ತಮ ರೀತಿಯಲ್ಲಿ ಅದು ಕೆಲಸ ನಡೀತಾ ಇದೆ. ರೈತರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಬಳಸ್ತಿದ್ದಾರೆ. ಅದಕ್ಕೆ ನಮ್ಮ ಕಮಲಾಪುರದಲ್ಲಿ CHSC ಅಂತ ಕೃಷಿ ಯಂತ್ರೋಪಕರಣ ಬಾಡಿಗೆ ಕೇಂದ್ರ ಕಮಲಾಪುರದಲ್ಲಿದೆ. ಅದಕ್ಕೆ ಕೃಷಿ ಯಂತ್ರಧಾರೆ ಅಂತ ಹೇಳ್ತಾರೆ. ಸರ್ಕಾರದಿಂದನೂ ಸಪೋರ್ಟ್ ಇದೆ. ಅದಕ್ಕೆ ಸರ್ಕಾರದವರು ನಮಗೆ ವಹಿಸಿಕೊಟ್ಟಿದ್ರು, ನಾವು ಅರ್ಧ ಪಾಲು ಹಾಕಿದ್ದೇವೆ, ಅವರು ಅರ್ಧ ಪಾಲು ಹಾಕಿದ್ದಾರೆ. ಇಬ್ಬರು ಸೇರ್ಕೊಂಡ್ಬಿಟ್ಟು ಒಂದಿಷ್ಟು ಉಪಕರಣಗಳನ್ನು ಇಟ್ಟಿದ್ದೇವೆ. ಅದಕ್ಕೆ ಮಿನಿಮಮ್ ಬಾಡಿಗೆಗಳನ್ನು ಫಿಕ್ಸ್ ಮಾಡಿದ್ದೇವೆ. ಅದರಿಂದ ರೈತರು ತುಂಬ ಜನಕ್ಕೆ ಉಪಯೋಗ ಮಾಡ್ಕೋತಿದ್ದಾರೆ. ಯಾವುದೇ ರೈತರು ಅದನ್ನು ಬಳಕೆ ಯಾರು ಕೂಡ ಮಾಡ್ಬೋದು. ಅದಕ್ಕೊಂದಿಷ್ಟು ಕಂಡೀಷನ್ ಇದಾವೆ. ಮೊದಲೇ ಅಡ್ವಾನ್ಸ್ ಕೊಡಬೇಕು, ಮತ್ತೆ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು, ಹಾಳಾಗದಾಗೆ ತಂದು ವಾಪಸ್ ಕೊಡಬೇಕು ಅಂತ ಕಂಡೀಷನ್ ಇದ್ದಾವೆ. ಕಂಡೀಷನಲ್ಲಿ ಉತ್ತಮ ರೀತಿಯಲ್ಲಿ ರೈತರ ಅಭಿಪ್ರಾಯ ಅತ್ಯುತ್ತಮವಾಗಿದೆ ಆ ಭಾಗಕ್ಕೆ. ಇಲ್ಲಾದರೆ ಏನಾಗ್ತಿತ್ತು, ಸ್ವಂತ ಖರೀದಿ ಮಾಡೋ ಶಕ್ತಿ ಇರಲ್ಲ ಭಾಳ ರೈತರಿಗೆ. ಇನ್ನೊಬ್ಬರ ಹತ್ರ ಹೋದಾಗ ಅವ್ರು ಹೇಳಿದ ಬಾಡಿಗೆಗೆ ಒಪ್ಕೋಬೇಕಿತ್ತು. ಇಲ್ಲಿ ಸಣ್ಣದೊಂದು ಉದಾಹರಣೆ ಹೇಳೋದಾದರೆ, ಏನು ಯಂತ್ರೋಪಕರಣಗಳ ಬಾಡಿಗೆ ಶುರುವಾದ ನಂತರ ಪ್ರೈವೇಟ್ನವರು ಕೂಡ ಲಿಮಿಟ್ನಲ್ಲಿ ಬಾಡಿಗೆ ತಗೋತಿದ್ದಾರೆ, ಬಿಟ್ಟರೆ ಮುಂದುವರೆದು ಹೋಗ್ತಾ ಇಲ್ಲ. ಅದು ರೈತರಿಗೆ ಲಾಭ ಆಗಿದೆ. ಒಂದು ಕಡೆಗೆ ರೈತರು ರಾಸಾಯನಿಕ ಗೊಬ್ಬರಗಳು ಮತ್ತು ಖಾಸಗಿ ಅಂಗಡಿಗಳಲ್ಲಿ ಬೀಜಗಳ ಖರೀದಿ ಮಾಡುವ ಅಂಥದ್ದಲ್ಲಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆಗೆ ಭೂಮಿಯ ಫಲವತ್ತತೆ ನಾಶವಾಗ್ತಿದೆ, ರೈತರಿಗೆ ಮತ್ತಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ. ನಿಮ್ಮ ಸಂಸ್ಥೆ ಆ ಒಂದು ಆರ್ಥಿಕ ಸಮಸ್ಯೆಯ ಸುಳಿಯಿಂದ ರೈತರನ್ನು ಹೊರಗೆ ತರೋದಕ್ಕೆ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ರಿ? ನಮ್ಮಲ್ಲಿ ಸಾವಯವದಲ್ಲೇ ಉತ್ತಮ ರೀತಿಯ ಫಲ ತಕ್ಕೊಂಡಂಥ ಸಾಕಷ್ಟು ಜನ ರೈತರು ನಮ್ಮ ನಾಡಿನಲ್ಲೂ ಇದ್ದಾರೆ. ಅಂಥವ್ರ ಪಟ್ಟಿ ನಮ್ಮ ಹತ್ರ ಇದೆ. ಛೇ, ನನ್ನ ಖರ್ಚು ಜಾಸ್ತಿ ಆಗ್ತಿದೆ, ಇದಕ್ಕೆ ಏನಾದ್ರು ಪರ್ಯಾಯ ಹುಡುಕ್ಬೇಕು ಅನ್ನೋಂಥ ಆತಂಕ ಯಾವ ರೈತರಲ್ಲಿದೆ ಅಂಥ ರೈತರನ್ನು ಗುರುತು ಮಾಡಿಕೊಂಡು ಆ ಸಾವಯವದಿಂದ ಬದಲಾವಾದಂಥವರು, ಸಾವಯವದಿಂದಲೇ ಉತ್ತಮ ಫಲ ತಗೊಂಡಂಥ ರೈತರಿಗೆ ನಾವು ಈ ಅಧ್ಯಯನ ಪ್ರವಾಸ ಅಂತ ಮಾಡಿಸ್ತೇವೆ. ಅಂತ ರೈತರನ್ನೆಲ್ಲ ಒಟ್ಟು ಕರ್ಕೊಂಡೋಗಿ ಅವರ ಹತ್ರ ಸಂವಾದ ಮಾಡಿಸಿ ಒಂದು ದಿನ ಅವ್ರ ಜೊತೆ ಕಳೆದು ಫ್ರೀಯಾಗಿ ಕರ್ಕೊಂಡೋಗ್ತೀವಿ. ಅವರಿಗೆ ಇವರಿಗೆ ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಬಿಟ್ಟು ಇವರಲ್ಲಿ ಸ್ವಲ್ಪ ಆತ್ಮಸ್ಥೈರ್ಯ ಬರಬೇಕು. ಅದ್ರ ಮೂಲಕ ನಾನು ಸಾವಯವ ಬಳಕೆ ಮಾಡಬೇಕು, ರಾಸಾಯನಿಕ ಕಡಿಮೆ ಮಾಡಬೇಕು, ಅದ್ರ ಜೊತೆಗೆ ನಾನು ಖರ್ಚು ಕಡಿಮೆ ಆದಾಗ ಸಹಜವಾಗಿ ಯಾರ ಮೇಲೆ ಡಿಪೆಂಡ್ ಆಗುವಂಥ ಅಗತ್ಯ ಬರಲ್ಲ. ಒಂದು ವೇಳೆ ಬೆಲೆ ಬಿದ್ದು ಹೋದ್ರೂ ಇವ ಬದುಕಬಲ್ಲರು, ಅಥವಾ ಇಳುವರಿ ಒಂದು ಸ್ವಲ್ಪ ಕಡಿಮೆ ಬಂದ್ರೂ ಇವರು ಬದುಕಬಲ್ಲರು. ಈಗ ನಾವು ಹೀಗೆ ನೋಡಿದಾಗ ಹೊಸಪೇಟೆ ಭಾಗದಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ, ಆದರೆ ಖರ್ಚಿಗೆ ಲೆಕ್ಕ ಹಾಕುವಾಗ ಇವರು ದುಡ್ದಂಥ ಎಲ್ಲ ಹಣ ಒಂದು ಗೊಬ್ಬರ ಅಂಗಡಿಯವರಿಗೆ ಹೋಗ್ತದೆ, ಔಷಧಿ ಅಂಗಡಿಯವರಿಗೆ ಹೋಗ್ತದೆ, ವ್ಯಾಪಾರಸ್ಥರ ಪಾಲಾಗ್ತದೆ. ಇವರಿಗೆ ಕೊನೆಗೆ ಉಳಿಯುವಂಥದ್ದು ಸ್ವಲ್ಪ ಪ್ರಮಾಣವೇ ಉಳಿತಾ ಇದೆ. ನೋಡೋದಕ್ಕೆ ಲಕ್ಷ ಬಂದರೂ ಕೂಡ ಇವ್ರ ಈಗ ಉಳಿಯುವಂಥದ್ದು ಭಾಳ ಕಡಿಮೆ ಆಗಿದೆ. ಈಗಲೂ ನಾವು ರೈತರ ಹತ್ರ ರಿಕ್ವೆಸ್ಟ್ ಮಾಡ್ತೇವೆ, ಒಟ್ಟಾರೆ ಕೃಷಿ ಮಾಡೋ ಬದಲು ಏನು ವೈಜ್ಞಾನಿಕವಾದ ಸಾವಯವ. ಇವತ್ತು ಒಂದು ಕಾಲದಲ್ಲಿ ರಾಸಾಯನಿಕ ಬಳಸೋದೇ ವೈಜ್ಞಾನಿಕ ಅಂತ ಇತ್ತು, ಆದರೆ ಇದು ಅತಿ ಯಾವುದಾದ್ರೂ ತೊಂದರೆ ಕೊಡ್ತದೆ. ಆ ಕೆಲಸ ಇವತ್ತು ಅತಿ ಆಗಿದೆ, ರಾಸಾಯನಿಕ ಬಳಕೆ ಅತಿ ಆಗಿದೆ. ಈಗ ಸಾವಕಾಶವಾಗಿ ಆದರೂ ಸ್ವಲ್ಪ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಾವಯವಕ್ಕೆ ಹೊರಳಿದರೆ ಬಹುಶಃ ಇವರು ನಾನು ಕೃಷಿಯಲ್ಲಿ ಬದುಕ್ತೀನಿ ಅನ್ನುವಂಥವ್ರ ಇವರ ಕಲ್ಪನೆ ಏನಿದೆ ಅದು ಶಾಶ್ವತ ಇರ್ತದೆ. ಸಾವಯವಕ್ಕೆ ಹೊರಳಲಿಲ್ಲ ಅಂತಾದರೆ ಬಹುಶಃ ದುಡಿಯೋದು ಕಾಣ್ತದೆ, ಉಳಿಸೋದಕ್ಕೆ ಸಾಧ್ಯ ಆಗಲ್ಲ. ರೈತ ಸಾಲಗಾರನಾಗಿ ಉಳಿಬೇಕಾಗ್ತದೆ. ಅದಕ್ಕಾಗಿ ನಾವು ಆ ಥರದ ಒಳ್ಳೆ ರೈತರನ್ನ, ಇವತ್ತು ನಾವೆಲ್ಲ ಹೇಳಿದಾಗ ಏನಾಗುತ್ತೆ ಹೇಳುವವರು ಅಂತ ಆಗ್ತದೆ. ಅದೇ ರೈತರನ್ನ ಮಾತಾಡಿಸಿದಾಗ, ಇಲ್ಲೇ ಉದಾಹರಣೆ ಕಮಲಾಪುರದಲ್ಲೇ ನಮ್ಮೊಬ್ರು ಬಸಯ್ಯ ಸ್ವಾಮಿ ಅಂತಿದ್ದಾರೆ, ನಮ್ಮ ಸದಸ್ಯರು ಹೌದು, ಅವರು ಒಳ್ಳೆಯ ಸಾವಯವ ಕೃಷಿ ಮಾಡಿದ್ದಾರೆ. ಸಣ್ಣ ಭೂಮಿಯಲ್ಲೇ ಎಲ್ಲ ರೀತಿಯ ಲಾಭದಾಯಕ ಕೃಷಿಗಳನ್ನು ಅವ್ರು ಮಾಡ್ತಿದ್ದಾರೆ. ಅಂತಹ ಕೃಷಿಕರನ್ನ ಬೇರೆ ಬೇರೆಯವರಿಗೂ ಕೂಡ ಪರಿಚಯಿಸಿ ಅವರನ್ನು ಅನುಸರಿಸೋದಕ್ಕೆ ನಾವು ಪ್ರೇರಣೆ ಕೊಡ್ತಾ ಇದ್ದೇವೆ. ಒಂದ್ ಕಡೆಗೆ ಯುವಕರು ಬಹಳ ಮುಖ್ಯ ನಮ್ಮ ಕೃಷಿ ಕ್ಷೇತ್ರದಲ್ಲಿ, ಒಂದ್ ಕಡೆಗೆ ಅವರು ಶಿಕ್ಷಣದ ಒಂದು ಮುಖ್ಯ ವಾಹಿನಿಯಲ್ಲಿ ಮುಂದೆ ಹೋಗೋದು ಒಂದು ಕ್ರಮ, ಆದರೆ ಮತ್ತೆ ಅವ್ರದೇ ಭೂಮಿ ಇರುತ್ತೆ, ಅವ್ರದೇ ಕೃಷಿ ಇರ್ತದೆ, ಎಲ್ಲ ಇರ್ತದೆ. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಒಂದು ಸಾವಯವ ಸಂಬಂಧ ಬೆಳೀತಾ ಇಲ್ಲ ಅಂತ ನಮಗೆ ಅದು ಕಾಣ್ತಾ ಇರ್ತಕ್ಕಂಥದ್ದು. ಸೊ ಇದನ್ನು ಅವರು ರೈತರ ಕುಟುಂಬದ ಯುವಕರಿಗೆ ಮತ್ತು ಕೃಷಿಗೆ ಅವರನ್ನು ಲಿಂಕ್ ಮಾಡೋದಕ್ಕೆ ಯಾವ ಥರದ ನಿಮ್ಮ ಕ್ರಿಯಾ ಯೋಜನೆ ಇದೆ, ಏನು ಮಾಡ್ತಾ ಇದ್ರಿ ಈಗ? ಈಗ ನಮಗೊಂದು ಬೇಜಾರದ ಸಂಗತಿ ಅಂದರೆ, ಇವತ್ತು ಇಂಜಿನಿಯರ್ ಇದ್ದರು ಅವ್ರ ಮಕ್ಕಳನ್ನು ಇಂಜಿನಿಯರ್ ಆಸೆ ಪಡೋದು ಸಹಜ, ಮಾಡ್ಕೊಂಡು ಹೋಗಲಿ, ಅವರಿಗೆ ರೂಟ್ ಗೊತ್ತಿದೆ. ಡಾಕ್ಟರ್ ಇದ್ದರು ಡಾಕ್ಟರ್ನ ಮಾಡೋದು ಸಹಜ, ಅದ್ರ ರೂಟ್ ಗೊತ್ತಿದೆ, ಬದುಕ್ತಾರೆ, ಹೋಗಲಿ. ಬಟ್ ನಮ್ದು ಬೇಜಾರ ಸಂಗತಿ, ಒಬ್ಬ ರೈತನ ಮಕ್ಕಳು ನಾವು ರೈತ ಆಗ್ತಾ ಇಲ್ಲ, ರೈತಕ್ಕೆ ಪೂರಕ ಕೋರ್ಸ್ಗಳನ್ನು ಓದ್ತಾ ಇಲ್ಲ. ಹೌದು, ಯಾವುದೋ ಕೋರ್ಸ್ ಓದಿ ಯಾರದೋ ಹಮಾಲಿ ಮಾಡುವಂತ ಮಕ್ಕಳನ್ನ ನಾವೇ ತಯಾರು ಮಾಡಿ ಕಳಿಸ್ಕೊಡ್ತಿದ್ದೇವೆ, ನಮ್ಮ ಭೂಮಿ ನಾವೇ ಬರಡು ಮಾಡ್ಕೊತಿದ್ದೇವೆ, ಅದ್ರ ಬಗ್ಗೆ ಬೇಜಾರಿದೆ. ಹಾಗೆ ನಮ್ಮ ರೈತರಿಗೆಲ್ಲ ನಾವು ಏನು ಸಲಹೆ ಕೊಡ್ತೇವೆ, ರೈತರ ಮಕ್ಕಳನ್ನ ಕನಿಷ್ಠ BSc ಅಗ್ರಿ ಓದಿಸಿ, BSc ಸಂಬಂಧಪಟ್ಟ ಡಿಪ್ಲೊಮಾಗಳನ್ನು ಮಾಡಿಸಿ. ನೀವು ಯಾರೋ ಹೇಳಿದನ್ನು ಕೇಳ್ಕೊಂಡು ಬಂದು ನೀವು ಕೃಷಿ ಮಾಡಿ ಏನೋ ಒಂದಿಷ್ಟು ಉಪಯೋಗ ಮಾಡ್ಕೊಂಡಿದ್ದೀರಿ, ಆದರೆ ಸತ್ಯಾಸತ್ಯತೆಯನ್ನು ತಿಳಿದು ಬರೋದು ಕೋರ್ಸ್ಗಳಿದ್ದಾವೆ, ಅದು ಕೋರ್ಸನ್ನು ನಮ್ಮ ಮಕ್ಕಳು ತಿಳ್ಕೊಂಡು ಬರಲಿ ಅನ್ನೋದು ನಮ್ಮ ಕಲ್ಪನೆ. ಅದಕ್ಕೆ ನಾವು ರೈತರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ, ಮಾಡ್ತಿದ್ದೇವೆ. ಪೂರಕ ಯಾರಂತ ಮಕ್ಕಳಿದ್ದಾರೆ, BSc ಹೋಗ್ತಾರೆ, ಡಿಪ್ಲೊಮಾ ಹೋಗ್ತಾರೆ, ಈ SSLC ನಂತರ ಅಂಥ ಕೋರ್ಸ್ಗಳಿಗೆ ಹೋಗೋರಿದ್ರೆ, ನಮ್ಮ ಸಂಘದ ಸದಸ್ಯರ ಮಕ್ಕಳವರು ಆಗಿದ್ದಿದ್ರೆ, ಅವ್ರಿಗೆ ನಾವು ಶಿಷ್ಯವೇತನವನ್ನು ಕೊಡ್ತಾ ಇದ್ದೇವೆ, ತಿಂಗಳಿಗೆ ಇಷ್ಟು ಅಂತ ಅವ್ರ ಕೋರ್ಸ್ ಮುಗಿಯೋ ತನಕ. ಉದಾಹರಣೆ ಸಣ್ಣ ಕೋರ್ಸ್ ಆದರೆ ಪ್ರತಿ ತಿಂಗಳು 400 ರೂಪಾಯಿದಂಗೆ ಕೋರ್ಸ್ ಮುಗಿಯೋ ತನಕ ಅವ್ರಿಗೆ ಸಪೋರ್ಟ್ ಕೊಡ್ತೇವೆ, ಅವ್ರಿಗೆ ಸಣ್ಣ ಪುಟ್ಟ ಖರ್ಚು ಹೆಚ್ಚಕ್ಕೆ ಆಗಲಿ, ಅವ್ರಿಗೆ ಆಸಕ್ತಿ ಇರಲಿ ಅಂತ. BSc ಸ್ವಲ್ಪ ಜಾಸ್ತಿನೂ ಕೂಡ ಸಪೋರ್ಟ್ ಮಾಡ್ತಿದ್ದೇವೆ. ಉದಾಹರಣೆ ಅವರ ಮೂಲ ವೃತ್ತಿ ಏನಿದೆ, ಮೂಲ ವೃತ್ತಿಗೆ ಉಪಯೋಗ ಆಗುವಂಥ ಕೋರ್ಸ್ಗಳನ್ನು ಅವರು ಓದಬೇಕು ಅನ್ನೋದು ನಮ್ಮ ಆಶಯ ಒಂದು. ಎರಡನೇದು, ನಮ್ಮಲ್ಲಿ ರೂಟ್ ಸೆಟ್ ಅನ್ನುವಂಥ ಒಂದು ತರಬೇತಿ ಸಂಸ್ಥೆ ಇದೆ, ಜೊತೆಗೆ ನಮ್ಮದೇ ಆದಂಥ ತರಬೇತಿ ಸಂಸ್ಥೆಗಳು ಇದ್ದಾವೆ. ಅಲ್ಲಿ ಉಪಕಸಬುಗಳಾದಂಥ ಕುರಿ ಸಾಕಣೆ ಇರ್ಬೋದು, ಕೋಳಿ ಸಾಕಣೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಈ ಎರೆಗೊಬ್ಬರ ತಯಾರಿ ಅಂತ ಆ ಥರ ಬೇಕಾದ ತರಬೇತಿಗಳು ಇರ್ಬೋದು, ಈ ಕೃಷಿಗೆ ಪೂರಕವಾದಂಥ ಉಪಕಸಬುಗಳನ್ನು ತಯಾರು ಮಾಡೋದಕ್ಕೆ ಈ ಯುವಕರು ಅಂದಾಗ ಸಹಜವಾಗಿ ಶ್ರಮ ಕಡಿಮೆ ಆಗಬೇಕು, ಇನ್ಕಮ್ ಚೆನ್ನಾಗಿ ಬರಬೇಕು ಅಂತ ಸಹಜವಾದ ಆಸೆಯಿಂದ ಪಟ್ಟಣ ಸೇರುವಂಥವ್ರೆ ಹೆಚ್ಚು. ಆದರೆ ಅವರಲ್ಲಿ ಇದು ಶ್ರಮನೂ ಕಡಿಮೆ ಆಗ್ತದೆ, ಜೊತೆಗೆ ಅವರಿಗೆ ಪೂರಕನೂ ಆಗ್ತದೆ. ಅದಕ್ಕೆ ಪೂರಕ ತರಬೇತಿಯನ್ನು, ಉಚಿತ ತರಬೇತಿಯನ್ನು ಕೊಡೋಕೆ ನಾವು ತಯಾರಿದ್ದೇವೆ. ಹೌದು, ಧಾರವಾಡದಲ್ಲಿ ನಮ್ಮ ತರಬೇತಿ ಸಂಸ್ಥೆ ಇದೆ. ರೂಟ್ ಸೆಟ್ ನಮ್ಮ ಸಂಸ್ಥೆ ಒಂದು ಭಾಗನೇ ಅದೇ. ಹೌದು, ರೂಟ್ ಸೆಟ್ ನಮ್ಮ ಸಂಸ್ಥೆ ಅಂಗ ಸಂಸ್ಥೆ ಅದು ಚಿತ್ರದುರ್ಗದಲ್ಲಿದೆ. ಹೌದು, ಚಿತ್ರದುರ್ಗ ಇದೆ, ಧಾರವಾಡ ಇದೆ, ವಿಜಾಪುರ ಇದೆ, ಮೈಸೂರು ಇದೆ. ಇಲ್ಲಿಯ ರೈತರಿಗೆಲ್ಲ ಚಿತ್ರದುರ್ಗದಕ್ಕೆ ನಾವು ಲಿಂಕ್ ಕೊಡ್ತಾ ಇದ್ದೇವೆ. ಅದ್ರ ವ್ಯಾಪ್ತಿ, ಚಿತ್ರದುರ್ಗಕ್ಕೆಲ್ಲ ಈ ವ್ಯಾಪ್ತಿ ಬರ್ತದೆ. ಹೌದು, ನಾವು ಅವ್ರನ್ನ ಕಳಿಸ್ಕೊಟ್ಟು ಅವ್ರನ್ನ ತಯಾರು ಮಾಡೋದಕ್ಕೆ ತಯಾರಿದ್ದೇವೆ. ಅವ್ರ ಆಸಕ್ತಿ ಏನಿದೆಯೋ ಆ ಇದೇ ವಿಷಯವನ್ನು ಫ್ರೀಯಾಗಿ ತರಬೇತಿ, ಮತ್ತೆ ಅವ್ರ ಫಾಲೋಅಪ್. ಇದು ರೂಟ್ ಸೆಟ್ಟಿನ ಒಂದು ವಿಶೇಷ ಅಂತಂದ್ರೆ ಸುಮ್ಮನೆ ಬಿಡಲ್ಲ, ತರಬೇತಿ ಕೊಟ್ಟು ವಾಪಸ್ ಬಂದ್ಮೇಲೆ ಏನ್ ಮಾಡಿದ್ರಿ ಅಂತ ಕೇಳ್ತಿರ್ತಾರೆ. ಆ ಕಾರಣಕ್ಕಾಗಿ ಇವರು ಮತ್ತೆ ಏನಾದ್ರು ಮಾಡಲೇಬೇಕಾಗತ್ತೆ. ಆ ಕಾರಣಕ್ಕೆ ಅದಕ್ಕೆ ನಾವು ತಯಾರಿದ್ದೇವೆ. ಮತ್ತೊಂದು ಈ ನಿರಂತರ ಅನ್ನುವಂಥ ಒಂದು ಪತ್ರಿಕೆ, ನಮ್ಮದು ಮಾಸ ಪತ್ರಿಕೆ, ಸುಮಾರು ಒಂದು 8.5 ಲಕ್ಷ ಚಂದದಾರರೇ ಇದ್ದಾರೆ ಇದು. ಆ ಪತ್ರಿಕೆ ಮೂಲಕ ನಾವು ಈ ಒಳ್ಳೆ ಕೃಷಿ ಮಾಡಿದಂಥ ಅವರ ಯಶೋಗಾದೆಗಳನ್ನು ಪ್ರಕಟ ಮಾಡ್ತೇವೆ. ಎಷ್ಟೋ ಜನ ಇದನ್ನು ನೋಡಿಕೊಂಡು ಮತ್ತೆ ಅಲ್ಲಿ ಅವರನ್ನು ಭೇಟಿ ಮಾಡಿ ಬಂದು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡಂಥವ್ರು ನಮ್ಮ ಹತ್ರ ಇದ್ದಾರೆ. ಹಾಗೂ ಕೂಡ ಬಳಕೆ ಮಾಡ್ಕೋಬೋದು, ಸಲಹೆ ಸೂಚನೆ ಕೇಳ್ಬೋದು, ಇವರ ಆತಂಕಗಳನ್ನು ಅವರ ಜೊತೆ ಹಂಚ್ಕೋಬೋದು, ಯಾರ್ದರ ಜೊತೆ. ಆ ಥರದ ವ್ಯವಸ್ಥೆಯನ್ನು ಯುವಕರಿಗಾಗಿ ನಾವು ಮಾಡಿದ್ದೇವೆ. ಈಗ ಕೃಷಿ ವಲಯದಲ್ಲಿ ಸಣ್ಣ ಹಿಡುವಳಿದಾರರು ಇರ್ತಾರೆ, ಅವರಿಗೆ ಒಂದು ಹಣಕಾಸಿನ ಸಮಸ್ಯೆ ಇರ್ತದೆ, ಬೇರೆ ಏನಾದರೂ ಒಂದಿಷ್ಟು ಬದಲಾವಣೆಗೆ ಒಳಗಾಗಬೇಕು ಅಂದರೆ ಜ್ಞಾನದ ಕೊರತೆನೂ ಇರ್ತದೆ, ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಇರ್ತದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಥವ್ರಿಗೆ ಯಾವ ರೀತಿಯಾಗಿ ಆಸರೆ ಆಗಲಿಕ್ಕೆ ಸಾಧ್ಯ? ಹಣಕಾಸು ವಿಚಾರದಲ್ಲಿ ಗ್ರಾಮೀಣ ಹಣಕಾಸು ಕೊರತೆಯನ್ನು ನೀಗಿಸುವುದು ನಮ್ಮ ಮೂಲ ಉದ್ದೇಶಗಳಲ್ಲಿ ಒಂದು. ಇವತ್ತು ಜಮೀನಿದ್ದವ ಅಡವಿಟ್ಟು ಬ್ಯಾಂಕ್ನಿಂದ ಸಾಲ ತರ್ಬೋದು, ಅದಕ್ಕೂ ಯಾವುದೋ ಒಂದಿಷ್ಟು ಕಷ್ಟನೂ ಇದೆ ಸುಖನೂ ಇದೆ ನಮ್ಗೆ ಆಗ್ತದೆ. ಬಟ್ ನಮ್ಮ ಹತ್ರ ಇರೋರು 80% ಜನ ಅದು ಯಾವುದೇ ಸೆಕ್ಯೂರಿಟಿ ಇಲ್ಲದವರು, ನಮ್ಮ ಸದಸ್ಯರೇ ಆ ಸೆಕ್ರೆಟರಿ. ಬಹಳ ಮುಖ್ಯವಾಗಿ ಅವರಿಗೆ ಭೂಮಿನೇ ಅವರಿಗಿನ ಪರಭಾರಿ ಆಗಿರೋದಿಲ್ಲ. ಹೌದು, ಯಾರೋ ಯಾರದೋ ಅಜ್ಜನ ಹೆಸರಿಗಿರ್ತದೆ ಅಥವಾ ಆಗ ಹಂಚಿಕೆ ಆಗಿರೋದಿಲ್ಲ. ಇವರು ಸರ್ಕಾರದ ಯೋಜನೆಗಳನ್ನು ತಗೊಳ್ಳಿಕ್ಕೂ ಆಗೋದಿಲ್ಲ. ಅಂಥವ್ರು ಈ ಸಮಸ್ಯೆಯ ಸುಳಿಯಲ್ಲಿ ಇನ್ನೂ ಒದ್ದಾಡ್ತಾ ಇರ್ತಾರೆ. ಈಗ ಈ ಸಂಸ್ಥೆಯಿಂದ ಅವರನ್ನು ಹೇಗೆ ನಾವು ಹೊರಗಡೆ ತರಲಿಕ್ಕೆ? ಇದಕ್ಕೆ ನಾವು ಪ್ರಗತಿ ನಿಧಿ ಅಂತೇಳಿ ಸಪೋರ್ಟ್ ಮಾಡ್ತಿದ್ದೇವೆ. ನಾವು ಹೆಚ್ಚುವಲ್ಲಿ ಅವರ ಬ್ಯಾಂಕ್ ಅಕೌಂಟ್ ಏನು ಮಾಡಿಸಿದ್ದೀವಿ ಈ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಅಲ್ಲ, ಅಲ್ಲೂ ಮತ್ತೆ ನೀವು ಪಹಣಿ ಕೊಡಿ ಅದು ಸಮಸ್ಯೆ ಆಗುತ್ತಲ್ವಾ? ಇಲ್ಲ ಇಲ್ಲ, ಅದು ಹೇಳ್ತೇನೆ. ಇಲ್ಲಿ ಬ್ಯಾಂಕಿನ ಜೊತೆ ಲಿಂಕ್ ಮಾಡಿದ್ದೇವೆ. ನೇರವಾಗಿ ಅವರನ್ನು ಬ್ಯಾಂಕಿಗೆ ಕಳಿಸಿದ್ರೆ ನೀವು ಹೇಳಿದಾಗೆ ಪಹಣಿ ಬೇಕಾಗ್ತದೆ ಅವರಿಗೆ. ಆದ್ರೆ ನಾವು ನೇರವಾಗಿ ಕಳಿಸೋದಿಲ್ಲ. ನಾವು ಮತ್ತು ಬ್ಯಾಂಕ್ ಮತ್ತು ಬ್ಯಾಂಕಿನ ಮಧ್ಯೆ ಒಪ್ಪಂದ ಮಾಡ್ಕೊಂಡಿದ್ದೇವೆ. ನಾವು ಜನರನ್ನ ನಂಬುತ್ತೇವೆ, ನೀವು ನಮ್ಮನ್ನು ನಂಬಿ ಅಂತ. ಅವ್ರು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಕೇವಲ 12 ಜನರ ವಿಶ್ವಾಸ, ಗುಂಪು ಭದ್ರತೆ. ಈ 12 ಜನ ಸೇರಿ ಹಾ ಇವರು ದುಡಿತಾರೆ, ಸರಿಯಾಗಿ ಕಟ್ಟುವಂಥವ್ರು, ನಾವು ಇವ್ರಿಗೆ ಕೊಡಬಲ್ಲೆವು, ವಾಪಸ್ ಕಟ್ಟಿಸಬಲ್ಲೆವು ಅಂತ ಹೇಳಿದರೆ ಸಾಕು, ಅವರ ಹೆಸರಿಗೆ ನಾವು ಬ್ಯಾಂಕ್ನಿಂದ ಸಾಲ ಕೊಡಿಸ್ತೇವೆ. ಬ್ಯಾಂಕಿಗೆ ನಾವು ಜವಾಬ್ದಾರಿ, ಮರುಪಾವತಿಗೆ ನಾವು ರಿಸ್ಕ್ ತಗೋಬೇಕಾಗತ್ತೆ. ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಸರಿಪಡಿಸ್ಕೋಬೇಕಾಗತ್ತೆ. ಬ್ಯಾಂಕಿಗೆ ನಾವು ಕೊಡೋದು ಕೊಡಲೇಬೇಕು ದುಡ್ಡನ್ನು. ಆದರೆ ಬ್ಯಾಂಕ್ನವ್ರು ಕೆಲವೊಮ್ಮೆ ನಂಬದೇನೆ ಅವ್ರಿಗೆ ದುಡ್ಡೇ ಸಿಕ್ಕಿರಲ್ಲ, ಅವ್ರಿಗೆ ಉಪಯೋಗ ಆಗಿರಲ್ಲ, ಆ ಒಂದು ಕೊರತೆ ನಾವು ಖಂಡಿತ ನೀಗಿಸಿದ್ದೇವೆ. ಒಬ್ಬ ವ್ಯಕ್ತಿಗೆ ಈಗ ಅವರು ಪ್ರಾರಂಭದಲ್ಲಿ ಒಂದು 10,000 ಕೊಟ್ಟು ಅವರ ವ್ಯವಹಾರವನ್ನು ನೋಡಿಕೊಂಡು ಮತ್ತೆ ಮುಂದೆ ಮುಂದೆ ನಮ್ಮ ಜೊತೆ ಅವರು ಇದ್ದಾಗ ಸುಮಾರು 1,00,000 ನಾವು ಯಾವುದೇ ಭದ್ರತೆ ಇಲ್ಲದೆ ಸಾಲವನ್ನು ಕೊಡ್ತೇವೆ. ಬಡ್ಡಿಯ ವಿಚಾರಕ್ಕೆ ಬಂದಾಗ, ಇಂಟ್ರೆಸ್ಟನ್ನು ನೋಡಿದಾಗ, ಹೊರಗಡೆ ವಿಚಾರಕ್ಕೆ ಬಂದಾಗ ತುಂಬಾ ಕಡಿಮೆ ಇದೆ. 1,00,000 ಒಂದು ವರ್ಷಕ್ಕೆ 7,000 ರೂಪಾಯಿ ಮಾತ್ರ ಇಂಟ್ರೆಸ್ಟ್ ಆಗ್ತದೆ, ಬಡ್ಡಿ ಆಗ್ತದೆ. ಮತ್ತು ಅವ್ರಿಗೆ ವಾರ ವಾರ ಕಟ್ಟುವಂತ ಒಂದು ಕಲ್ಪನೆಯನ್ನು ಕೊಟ್ಟಿದ್ದೇವೆ. ಈಗ ಒಂದೇ ಸಾರಿ ಕೆಲವರೆಲ್ಲ ಕಲ್ಪನೆ ಇಟ್ಕೋತಾರೆ ವರ್ಷಕ್ಕೆ ಕಟ್ಟಬೇಕು ಅಂತ. ವರ್ಷಕ್ಕೆ ಕಟ್ಟಾಗ ನಮ್ಮ ರೈತರ ಕಥೆ ಏನಾಗುತ್ತೆ ಅಂದ್ರೆ, ಯಾವುದೊಂದು ಬೆಳೆ ನಂಬಿ ಇವರು ದುಡ್ಡು ಹಾಕ್ತಾ ಇರ್ತಾರೆ, ಖರ್ಚು ಮಾಡ್ತಿರ್ತಾರೆ, ಅವರ ವೈಯಕ್ತಿಕ ಖರ್ಚನ್ನು ಮಾಡ್ತಿರ್ತಾರೆ. ಅಲ್ಲಿ ಬೆಳೆ ಬರೋದು ಹೇಗೆ ಅಂದರೆ, ಒಮ್ಮೆ ಅತಿವೃಷ್ಟಿನೂ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಇಳುವರಿ ಕಡಿಮೆ ಬರ್ಬೋದು, ಬೆಲೆ ಬಿದ್ದು ಹೋಗ್ಬೋದು. ಇದರಲ್ಲಿ ಯಾವುದು ಪೆಟ್ಟು ಬಂದರೂ ಕೂಡ ರೈತನಿಗೆ ಸಾಲ ತೀರಿಸುವ ಶಕ್ತಿ ಇರೋದಿಲ್ಲ. ಅದಕ್ಕೆ ನಾವು ಅವ್ರಿಗೆ ಏನು ಕಲ್ಪನೆ ಕೊಟ್ಟಿದ್ದೇವೆ, ನಾಳೆ ಬೆಳೆ ಬರ್ತದೋ ಬಿಡ್ತದೋ, ಬಂದರೆ ಒಳ್ಳೆಯದು, ಉಪಯೋಗ ಮಾಡ್ಕೊಳ್ಳೋಣ, ಬರಲಿಲ್ಲ ಅಂದರೆ ತಲೆ ಮೇಲೆ ಕೈ ಹೊರೋ ಕೆಲಸ ಬೇಡ, ವಾರಕ್ಕೆ ವಾರಕ್ಕೆ ನಿಮ್ಮ ಇನ್ಸ್ಟಾಲ್ಮೆಂಟ್ ಮಾಡಿಕೊಂಡು ವಾರ ನಿಮ್ಮ ಸಾಲವನ್ನು ಮರುಪಾವತಿ ಮಾಡ್ತಾ ಹೋಗಬೇಕು ಅಂತೇಳಿ ನಾವು ವಾರದ ಕಂತುಗಳಲ್ಲಿ ಅವರಿಗೆ ಮರುಪಾವತಿ ಮಾಡುವಂಥ ವ್ಯವಸ್ಥೆ ಕೊಟ್ಟಿದ್ದೇವೆ. ಉದಾಹರಣೆ, ದೀರ್ಘ ಅವಧಿಯನ್ನು ಕೊಟ್ಟಿದ್ದೆ, ಅವ್ರಿಗೆ ಒತ್ತಡ ಇಲ್ಲ. 1,00,000 ಸಾಲ ತಗೊಂಡ್ರೆ ಅವರು ಇಷ್ಟಪಟ್ಟರೆ 5 ವರ್ಷ ತನಕ ನಾವು ಮರುಪಾವತಿಗೆ ಅವಕಾಶ ಕೊಡ್ತೇವೆ, ಅಥವಾ 3 ವರ್ಷ ಮಿನಿಮಮ್ ಕೊಡ್ತೇವೆ. ಆವಾಗ ಭಾರ ಆಗಲ್ಲ. ವಾರದ ಹಣ ಕಟ್ಟಬೇಕು ಅಂದಾಗ ಉಪಕಸುಬುಗಳ ಬಗ್ಗೆ ಸ್ವಲ್ಪ ಗಮನ ಹಾಕ್ತಾರೆ. ಒಂದು, ತರಕಾರಿ ಬೆಳೀತಾರೆ, ವಾರಕ್ಕೆ ಹಣ ಕಟ್ಟಬೇಕಲ್ಲಪ್ಪ ಅನ್ನೋ ಕಾರಣಕ್ಕಾದರೂ ತರಕಾರಿ ಬೆಳೆದು ಅದರಿಂದ ಸ್ವಲ್ಪ ಇನ್ಕಮ್ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಹಸು ಸಾಕಿ ಹಾಲು ಮಾರಾಟ ಮಾಡಿ ಅದರನ್ನು ತಗೊಳ್ಳೋ ಅವಕಾಶ ಇರೋರು ಏನು ಮಾಡ್ತಾರೆ, ಅದರ ಒಂದು ಭಾಗವನ್ನು ಇಟ್ಕೊಂಡು ವಾರ ವಾರ ಹಾಲು ಮಾರಿದ್ದು ಹಣ ಬಂತು ಅಂದರೆ ಸಾಲ ಹೊಡ್ಕೊಂಡು ಹೋಗ್ತಾ ಇರ್ತದೆ, ಸಾಲ ತಲೆ ಮೇಲೆ ಭಾರ ಆಗಿರೋದಿಲ್ಲ. ವರ್ಷ ತುದಿ ಬಂದಾಗ ಒಳ್ಳೆ ಬಂಪರ್ ಬೆಳೆ ಬಂದಾಗ ಇವರಿಗೆ ಖುಷಿ ಇರ್ತದೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿ ಲಾಸ್ ಆದಾಗೂ ತಲೆ ಮೇಲೆ ಭಾರ ಅಂತ ಇಲ್ಲದೇ ಇರೋ ಕಾರಣಕ್ಕೆ ಇವರು ದಿಗ್ಭ್ರಾಂತರಾಗುವಂಥ ಅವಶ್ಯಕತೆಯೂ ಬರೋದಿಲ್ಲ. ಆ ರೀತಿಯಲ್ಲಿ ಅವ್ರಿಗೆ ಸೆಟಪ್ ಮಾಡಿ ಕೂಡ ಕೊಟ್ಟಿದ್ದೇವೆ. ಹಾಗೆ 3,00,000 ನಾವು ಸಪೋರ್ಟ್ ಮಾಡೋಕ್ಕೆ ತಯಾರಿದ್ದೇವೆ. ಒಳ್ಳೆಯದು ರಾಘವೇಂದ್ರ ಎಸ್ ನಾಯ್ಕ ಅವರೇ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಹೊಸಪೇಟೆ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಚಟುವಟಿಕೆಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಕೃಷಿ ಕ್ಷೇತ್ರದ ರೈತರನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ತಳಹಂತದಲ್ಲಿ ನೀವೆಲ್ಲರೂ ಸಹಿತ ಕೆಲಸ ಮಾಡ್ತಿದ್ದೀರಿ. ಇನ್ನಷ್ಟು ನಮ್ಮ ರೈತರು ನಿಮ್ಮ ಸಂಸ್ಥೆಯ ಅಡಿಯಲ್ಲಿ ಒಂದಿಷ್ಟು ಗಟ್ಟಿಯಾಗಲಿ ಅಂತ, ಅಂದರೆ ಅವ್ರಿಗೆ ಜ್ಞಾನವೂ ಬೇಕು, ಒಂದು ಆರ್ಥಿಕವಾದ ಬೆನ್ನೆಲುಬು ಬೇಕು, ಮತ್ತು ಅವರು ಸುಸ್ಥಿರವಾಗಿ ಬದುಕುವುದಕ್ಕೆ ಮಾರ್ಗ ಉಪಾಯಗಳೆಲ್ಲವೂ ಬೇಕು. ಅದೆಲ್ಲದನ್ನೂ ಸಹಿತ ನಿಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೀರಿ. ಈ ಚಟುವಟಿಕೆಗಳು ಹೀಗೆ ನಿರಂತರವಾಗಿ ಸಾಗಲಿ, ರೈತರು ಎಲ್ಲರೂ ಸಹಿತ ಒಂದು ನಿಟ್ಟುಸಿರನ್ನು ಬಿಟ್ಟು ಆಶಾದಾಯಕವಾಗಿ ಬದುಕುವ ಸ್ಥಿತಿ ನಿರ್ಮಾಣವಾಗಲಿ ಅಂತ ಆಶಿಸ್ತಾ, ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಅಭಿಪ್ರಾಯಗಳನ್ನು, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಚಟುವಟಿಕೆ ಕುರಿತು ಶ್ರೀ ರಾಘವೇಂದ್ರ ಎಸ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್,

ಅತ್ತೆ ನಿಧಾನ.